ರೈತ ಬಾಂಧವರೇ, ಹಿರಿಯೂರ್ ತಾಲೂಕು ಬೊಬ್ಬೂರ್ ಫಾರಂ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಿ ಶಶಿಕಲಾ ಬಾಯಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಕಿರು ಆಹಾರ ಸಂಸ್ಕರಣೆ ಹಾಗೂ ರೈತರ ಬಲವರ್ಧನೆ ಈ ವಿಷಯದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾತೆ ಅಂತ ತಿಳಿಸ್ಕೊಡ್ತಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮೇಡಮ್, ನಾವು ಈ ದಿನ ಈ ಕಿರು ಆಹಾರ ಸಂಸ್ಕರಣೆ ಹಾಗೂ ರೈತರ ಬಲವರ್ಧನೆ ಬಗ್ಗೆ ಮಾತಾಡ್ತಾ ಇದೀವಿ. ಈ ವಿಷಯದ ಬಗ್ಗೆ ನಮ್ಮ ರೈತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಚಿತ್ರದುರ್ಗದ ಜಿಲ್ಲೆಯ ರೈತರಿಗೆಲ್ಲರಿಗೂ ತಿಳಿಸೋದೇನಂದ್ರೆ, ಕೊಯ್ಲೋತ್ತರ ನಂತರ ಶೇಖರಣೆ, ಸಾಗಾಣಿಕೆ, ಹಾಗೇನೆ ಮಾರಾಟ ಮಾಡುವ ಮುಂಚೆನೆ ಹಣ್ಣು ತರಕಾರಿಗಳಲ್ಲಿ ಶೇಕಡ 25-30% ನಷ್ಟ ಆಗುತ್ತೆ. ಅದೇ ರೀತಿಯಾಗಿ ಆಹಾರ ಧಾನ್ಯಗಳಲ್ಲಿ ಕೂಡ 8-10% ಪ್ರತಿ ವರ್ಷ ನಷ್ಟ ಆಗುತ್ತೆ ಅಂತ ಲಿಟ್ರೇಚರ್ ಹೇಳ್ತವೆ. ಈ ನಷ್ಟನ ತಡೆಯಲಿಕ್ಕೆ ವೈಜ್ಞಾನಿಕ ಪದ್ಧತಿಯಲ್ಲಿ ಹೇಗೆ ಶೇಖರಣೆ ಮಾಡೋದು, ಸಂಸ್ಕರಣೆ ಮಾಡೋದು ಹೇಗೆ, ಅದೇ ರೀತಿಯಾಗಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ದೇ ಆದ್ರೆ ರೈತರಿಗೆ ಮತ್ತೆ ರೈತ ಮಹಿಳೆಯರಿಗೆ ಇದರಿಂದ ಹೆಚ್ಚಿನ ಲಾಭ ಸಿಗುತ್ತೆ. ಈ ನಿಟ್ಟಿನಲ್ಲಿ ಘನವೆತ್ತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ನಮ್ಮಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಕ್ರಮಬದ್ಧಗೊಳಿಸುವಿಕೆ ಯೋಜನೆ ಅಂತ ಹೇಳ್ತೀವಿ. ಇದನ್ನ ಆಂಗ್ಲ ಭಾಷೆಯಲ್ಲಿ ಹೇಳೋದಾದ್ರೆ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್, ದಟ್ ಇಸ್ PMFME ಸ್ಕೀಮ್ ಅಂತ ಹೇಳಿ ಯೋಜನೆನ ಹೇಳ್ತೀವಿ ಆಂಗ್ಲ ಭಾಷೆಯಲ್ಲಿ. ಈ ಯೋಜನೆ 2020-21 ಸಾಲಿನಿಂದ ನಮ್ಮ ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರಗಳ ಅನುಪಾತದೊಂದಿಗೆ ಸುಮಾರು 60-40 ಅನುಪಾತದ ಅನುದಾನದೊಂದಿಗೆ ಇದನ್ನ ಅನುಷ್ಠಾನಗೊಳಿಸಿದೆ. ಇದು ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನೋ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ರೂಪಿಸಿರುವಂತಹ ಯೋಜನೆಯಲ್ಲಿ ಸ್ಥಳೀಯವಾಗಿ ಅಂದ್ರೆ ಸಾಂಪ್ರದಾಯಿಕ ಉತ್ಪನ್ನಗಳಿಗೆ ಪ್ರೋತ್ಸಾಹ ಕೊಡ್ತೀವಿ. ಬಡವರ ಬಾದಾಮಿ ಅಥವಾ ಆರೋಗ್ಯದ ಕಣಜ ಎಂದೇ ಪ್ರಸಿದ್ಧ ಹೊಂದಿರುವ ಶೇಂಗಾ ಅಥವಾ ನೆಲಗಡಲೆ ಅಂತ ಏನು ಹೇಳ್ತೀವಿ, ಇದು ಚಿತ್ರದುರ್ಗದ ಜಿಲ್ಲೆಯಲ್ಲಿ ಅತ್ಯಂತ ಹೇರಳವಾಗಿ ಬೆಳೀತಾ ಇರೋದ್ರಿಂದ ರೈತರು ಬೆಳೆದ ಬೆಳೆಯನ್ನ ಹಾಗೇನೆ ಮಾರ್ಕೆಟಿಗೆ ಹಾಕ್ಬಿಡ್ತಾರೆ. ಹಾಗೆ ಮಾರ್ಕೆಟಿಗೆ ಹಾಕ್ದಿರಾ ಅದರಿಂದ ಏನೇನೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಉತ್ಪಾದಿಸಬಹುದು. ಇದು ಈ ಶೇಂಗಾದಿಂದ ಯಾವ ರೀತಿ ಮೌಲ್ಯವರ್ಧನೆ ಮಾಡ್ಕೊಂಡು ರೈತರು ಯಾವ್ಯಾವ ರೀತಿ ಉತ್ಪನ್ನಗಳನ್ನ ಉತ್ಪಾದನೆ ಮಾಡಿ ಅನುಕೂಲ ಪಡ್ಕೋಬಹುದು ಮೇಡಮ್? ಈ ಶೇಂಗಾದಿಂದ ಸಿಪ್ಪೆಯಿಂದ ಹಿಡಿದು ಬೀಜದವರೆಗೂ ಪ್ರತಿಯೊಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡ್ಕೋಬಹುದು. ಮೊದಲನೇದಾಗಿ ಈ ಮೌಲ್ಯವರ್ಧಿತ ಉತ್ಪನ್ನಗಳಾದ ಶೇಂಗಾ ಚಿಕ್ಕಿ, ಶೇಂಗಾ ಮಸಾಲ, ಅದನ್ನ ಆಂಗ್ಲ ಭಾಷೆಯಲ್ಲಿ ರೋಸ್ಟೆಡ್ ಗ್ರೌಂಡ್ನಟ್ ಅಂತ ಹೇಳಿ ಕರಿತೀವಿ. ಈ ಶೇಂಗಾನ ಇನ್ನೊಂದು ಹೆಸರಿಂದ ಕರಿತೀವಿ, ಅದನ್ನ ಪೀನಟ್ ಅಂತ ಹೇಳಿ ಕರಿತೀವಿ. ಹಾಗೇನೆ ಈ ಶೇಂಗಾದಿಂದ ಪೀನಟ್ ಬಟರ್ ಅನ್ನೋ ಒಂದು ಮೌಲ್ಯವರ್ಧಿತ ಉತ್ಪನ್ನ ಕೂಡ ಸಹ ತಯಾರಿಸಬಹುದು. ಅದರ ಸಿಪ್ಪೆಯಿಂದ ಬ್ರಿಕ್ವೆಟಿಂಗ್ ಅನ್ನುವಂತ ಪದಾರ್ಥ ತಯಾರಿಸಬಹುದು. ಅದೇ ರೀತಿಯಾಗಿ ಶೇಂಗಾ ಎಣ್ಣೆ, ಶೇಂಗಾ ಹಿಂಡಿ ತಯಾರಿಸಬಹುದು. ಶೇಂಗಾ ಪ್ರೋಟೀನ್ ಪೌಡರ್ ಅಂತ ಹೇಳಿ ತಯಾರಿಸಬಹುದು. ಪೀನಟ್ ಫ್ಲೋರ್ ಅಂದ್ರೆ ಹಿಟ್ಟು, ನಾವು ಅಕ್ಕಿ ಹಿಟ್ಟನ್ನ ಯಾವ ರೀತಿನಲ್ಲಿ ಹಿಟ್ಟು ಮಾಡಿ ಅಕ್ಕಿಯಿಂದ ಹಿಟ್ಟು ಮಾಡಿ ಅದರ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರಿಸ್ತೇವೋ ಅದೇ ರೀತಿಯಾಗಿ ಶೇಂಗಾದ ಹಿಟ್ಟು ಅಂದ್ರೆ ಪೀನಟ್ ಫ್ಲೋರ್ ಇಂದ ಬೇರೆ ಬೇರೆ ವಿವಿಧ ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಅತ್ಯಂತ ಕಡಿಮೆ ದರದಲ್ಲಿ ತಯಾರಿಸಿ ಮಾರಾಟ ಮಾಡಿದ್ದೇ ಆದ್ರೆ ರೈತರು ಹೆಚ್ಚಿನ ದರದಲ್ಲಿ ಲಾಭನ ಪಡ್ಕೋಬಹುದು. ಈ ನಿಟ್ಟಿನಲ್ಲಿ PMFME ಸ್ಕೀಮ್ ಅಥವಾ ಈ ಯೋಜನೆಗಳ ಸದುಪಯೋಗ ಪಡೆದುಕೊಂಡು ನಮ್ಮ ರೈತರು ಸಾಮಾಜಿಕ ಮತ್ತೆ ಆರ್ಥಿಕ ಅಭಿವೃದ್ಧಿನ ಹೊಂದಬಹುದಾಗಿದೆ. ಇದಕ್ಕೆ ಸಾಕ್ಷಿ ಅಂದ್ರೆ ಗ್ರಾಮೀಣ ಭಾಗದ ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರು ಈಗಾಗಲೇ ತಮ್ಮ ಭಾಗದಲ್ಲಿ ಚಿಕ್ಕಿಗಳನ್ನ, ಶೇಂಗಾ ಚಿಕ್ಕಿ ಮತ್ತೆ ಬೇರೆ ಬೇರೆ ಶೇಂಗಾದಿಂದ ತಯಾರಿಸುವಂತಹ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಈಗಾಗಲೇ ತಯಾರಿಸಿ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಹಾಗಾಗಿ ಪ್ರತಿಯೊಬ್ಬ ರೈತರು ತಾವು ಬೆಳೆದಂತಹ ಶೇಂಗಾ ಬೆಳೆಯಿಂದ ವಿವಿಧ ರೀತಿಯ ಉತ್ಪನ್ನಗಳನ್ನ ತಯಾರಿಸಿ ಅದನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ದೇ ಆದ್ರೆ ಅತ್ಯಂತ ಹೆಚ್ಚಿನ ಲಾಭನ ಪಡ್ಕೋಬಹುದು. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬಲವರ್ಧನೆ ನೀಡಲಿದೆ ಈ ಯೋಜನೆ. ಸಾಕಷ್ಟು ಜನ ರೈತರು ನೇರವಾಗಿ ಶೇಂಗಾ ಮಾರಾಟ ಮಾಡೋದ್ರಿಂದ ರೈತರಿಗೆ ಒಳ್ಳೆ ಬೆಲೆ ಸಿಗೋದಿಲ್ಲ ಮೇಡಮ್. ನೀವು ಹೇಳ್ದಂಗೆ ಶೇಂಗಾನ ಮೌಲ್ಯವರ್ಧನೆ ಮಾಡಿ ಕೊನೆ ಪಕ್ಷ ಬೀಜ ಮಾಡಿ ಮಾರಾಟ ಮಾಡಿದ್ರು ಒಳ್ಳೆ ಬೆಲೆ ಸಿಗುತ್ತೆ. ನೀವು ಹೇಳ್ದಂಗೆ ಈ ತರ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಿ ಮಾರಾಟ ಮಾಡಿದ್ರು ಸಾಕಷ್ಟು ಅನುಕೂಲ ಪಡ್ಕೋಬಹುದು, ಲಾಭದಾಯಕ ಅಂತೀರಾ ಮೇಡಮ್? ಖಂಡಿತ. ಈ ಯೋಜನೆಯ ಸದುಪಯೋಗ ಪಡೆದುಕೊಂಡು ಈ ಯೋಜನೆ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಹಿರಿಯೂರು ಬಬ್ಬೂರ್ ಫಾರ್ಮ್ ಇಲ್ಲಿಗೆ ಬಂದಿರುತ್ತೆ. ಈ ಯೋಜನೆಯಲ್ಲಿ ತಾವು ಬೆಳೆದಂತಹ ಬೆಳೆನ, ಶೇಂಗಾ ಬೆಳೆನ ತಂದು ಅಲ್ಲಿ ಪ್ರತಿಯೊಂದು ಮಷಿನರೀಸ್ ಅಂದ್ರೆ ಯಂತ್ರೋಪಕರಣಗಳ ಸಹಾಯದಿಂದ ಡಿಕಾಟಿಕೇಟರ್ ಅಂದ್ರೆ ಶೇಂಗಾ ಸಿಪ್ಪೆ ಸುಲಿಯುವ ಯಂತ್ರದಿಂದ ಹಿಡಿದು ಪ್ರತಿಯೊಂದು ಈಗಾಗಲೇ ಹೇಳಿದೆ ವಿವಿಧ ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳು, ಶೇಂಗಾ ಎಣ್ಣೆ ಆಗ್ಬಹುದು, ಹಿಂಡಿ ಆಗ್ಬಹುದು, ಪ್ರೋಟೀನ್ ಪೌಡರು, ಪೀನಟ್ ಫ್ಲೋರು, ಪೀನಟ್ ಬಟರ್, ಪ್ರತಿಯೊಂದು ಮಷಿನರೀಸ್ ಅಂದರೆ ಎಲ್ಲ ರೀತಿಯ ಯಂತ್ರೋಪಕರಣಗಳು ನಮ್ಮಲ್ಲಿ ಲಭ್ಯ ಇರುತ್ತೆ. ತಾವು ಬೆಳೆದಂಥ ಬೆಳೆನ ಇಲ್ಲಿ ತಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾರ್ಪಾಟು ಮಾಡಿ ಅದನ್ನು ಮಾರ್ಕೆಟಿಗೆ ಹಾಕಿ ಹೆಚ್ಚಿನ ಲಾಭನ ಪಡಿಬಹುದು. ಈಗ ಶೇಂಗಾದಿಂದ ಇಷ್ಟೊಂದೆಲ್ಲ ಅನುಕೂಲಗಳಿದೆ ಅಂತ ಹೇಳಿದ್ರೆ ಮೇಡಮ್, ಈ ಶೇಂಗಾ ಬೀಜದಿಂದ ಯಾವ ರೀತಿ ಪೌಷ್ಟಿಕಾಂಶ ದೊರೆಯುತ್ತೆ ಅಂತ ಹೇಳ್ತೀರಾ? ಖಂಡಿತ, ಶೇಂಗಾ ಬೀಜಗಳಲ್ಲಿ ಪೌಷ್ಟಿಕಾಂಶಗಳು ಹೇರಳವಾಗಿದೆ. ಶೇಂಗಾನ ನಾವು ಪ್ರೋಟೀನಿನ ಖಜಾನೆ ಅಂತ ಹೇಳ್ತೀವಿ. ಸುಮಾರು 25-30% ಪ್ರೋಟೀನ್ ಇದರಲ್ಲಿ ಸಿಗೋದ್ರಿಂದ ಇದನ್ನ ಪ್ರೋಟೀನಿನ ಖಜಾನೆ ಅಂತಾನೆ ಹೇಳಿ ಕರಿತೀವಿ, ಹೇರಳವಾಗಿ ಸಿಗೋದ್ರಿಂದ. ಅಷ್ಟೇ ಅಲ್ಲದೆ ಇದರಲ್ಲಿ ಶಕ್ತಿ ಮತ್ತೆ ಕಬ್ಬಿಣದ ಅಂಶವಿದೆ. ಅರಾಚಿನ್ ಮತ್ತು ಕೊನರಾಚಿನ್ ಎಂಬ ಪ್ರೋಟೀನ್ಗಳು ಕೂಡ ಶೇಂಗಾ ಬೀಜದ ಪೌಷ್ಟಿಕ ಮೌಲ್ಯವನ್ನ ಹೆಚ್ಚಿಸ್ತವೆ. ಅಷ್ಟೇ ಅಲ್ಲದೆ ಶೇಂಗಾ ಬೀಜಗಳಲ್ಲಿ ಕಾರ್ಬೋಹೈಡ್ರೇಟ್ಗಳು, ನಾರು ಮತ್ತೆ ಕೊಬ್ಬುಗಳು, ಅಂದ್ರೆ ಮಾನೋ ಅನ್ಸ್ಯಾಚುರೇಟೆಡ್ ಮತ್ತೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟು ಇದರಲ್ಲಿ ಅತ್ಯಂತ ಹೇರಳವಾಗಿ ಸಿಗುತ್ತವೆ. ಮತ್ತೆ ಇದರಲ್ಲಿ ಸಂತೃಪ್ತ ಕೊಬ್ಬಿನ ಆಮ್ಲಗಳು ಅಂದ್ರೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅತಿ ಕಡಿಮೆ ಇರೋದ್ರಿಂದ ಇವುಗಳು ಅತ್ಯಂತ ಆರೋಗ್ಯಕ್ಕೆ ಉಪಯೋಗಕರ. ಇವುಗಳ ಹೊರತಾಗಿ ಉತ್ತಮ ಪ್ರಮಾಣದ ಪೊಟಾಷಿಯಂ ಮತ್ತೆ ರಂಜಕ, ಮೆಗ್ನೀಷಿಯಂ, ಸತು ಇದೆ. ವಿಟಮಿನ್ಗಳು ಮತ್ತೆ ಕ್ಯಾಲ್ಸಿಯಂನಂತಹ ಸೂಕ್ಷ್ಮ ಪೋಷಕಾಂಶಗಳು ಇದರಲ್ಲಿ ಇವೆ. ಆದರೆ ಇದರಲ್ಲಿ ಸೋಡಿಯಂ ಅತ್ಯಂತ ಕಡಿಮೆ ಇರೋದ್ರಿಂದ ಇದು ಮಧುಮೇಹಿಗಳಿಗೆ ತುಂಬಾ ಒಳ್ಳೆಯದು. ಸೋಡಿಯಂ ಕಡಿಮೆ ಇರೋದ್ರಿಂದ ಮಧುಮೇಹಿಗಳಿಗೆ ಒಳ್ಳೆಯದು. ಮತ್ತೆ ಅದು ಇದರ ಜೊತೆಗೆ ಫೋಲಿಕ್ ಆಮ್ಲ, ಸಾಮಾನ್ಯವಾಗಿ ಪ್ರೆಗ್ನೆಂಟ್ ವುಮೆನ್ಗೆ ಫೋಲಿಕ್ ಆಸಿಡ್ನ ಟ್ಯಾಬ್ಲೆಟ್ ಸರ್ವೇ ಸಾಮಾನ್ಯ ಅದು ರೆಫರ್ ಮಾಡೋದು ಡಾಕ್ಟರ್ಸು. ಹಾಗಾಗಿ ಫೋಲಿಕ್ ಆಮ್ಲ ಕೂಡ ಇದರಲ್ಲಿ ಹೇರಳವಾಗಿದೆ. ಈಗ ಶೇಂಗಾ ಮೌಲ್ಯವರ್ಧಿತ ಉತ್ಪನ್ನಗಳಲ್ಲಿ ಶೇಂಗಾ ಚಿಕ್ಕಿ ತಯಾರು ಮಾಡ್ತಾರೆ ಗ್ರಾಮೀಣ ಮಹಿಳೆಯರು ಅಂತ ಹೇಳಿದ್ರು ಮೇಡಮ್, ಇದು ಎಷ್ಟು ಅನುಕೂಲ, ಯಾವ ರೀತಿ ಇದನ್ನ ಉಪಯೋಗಿಸಬಹುದು, ಯಾವ ರೀತಿ ಮಾಡಬಹುದು? ಶೇಂಗಾ ಚಿಕ್ಕಿ ಅಂದ್ರೆ ಯಾರಿಗ ತಾನೇ ಇಷ್ಟ ಇಲ್ಲ ಅಂತ ಹೇಳಿ, ಪ್ರತಿಯೊಬ್ಬರು ಕೂಡ ಇದನ್ನ ಇಷ್ಟ ಪಡ್ತಾರೆ. ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಅದರ ರುಚಿ ನೋಡಿದವರೇ ಇಲ್ಲ ಅಂತ ಹೇಳಿ ಹೇಳಿದ್ರೆ ತಪ್ಪಾಗಲ್ಲ. ಅಂದ್ರೆ ಪ್ರತಿಯೊಬ್ಬರಿಗೂ ಇದು ಇಷ್ಟನೇ. ಮನೆಯಲ್ಲಿನೇ ತುಂಬಾ ಸುಲಭವಾಗಿ ಮಾಡುವಂತ ಸಿಹಿ ತಿಂಡಿಯಲ್ಲಿ ಇದು ಕೂಡ ಒಂದು. ಶೇಂಗಾನ ಹುರಿದು ಬೆಲ್ಲದೊಂದಿಗೆ ಮಿಶ್ರಣ ಮಾಡಿ ಇದನ್ನ ತಿನ್ನೋದ್ರಿಂದ ಆರೋಗ್ಯಕ್ಕೆ ಎಷ್ಟೆಲ್ಲಾ ಪ್ರಯೋಜನ ಇದೆ ಅಂತ ಹೇಳಿ ಹೇಳ್ತೀನಿ ಇವತ್ತು. ಬೆಲ್ಲ ಮತ್ತೆ ನೆಲಗಡಲೆ ಅಥವಾ ಶೇಂಗಾ ಪ್ರೋಟೀನ್ ಅಂಶವನ್ನ ಇದು ಹೊಂದಿರುತ್ತೆ. ಇದರಲ್ಲಿ ರಂಜಕ, ನಿಯಾಸಿನ್ ಮತ್ತೆ ಥಯಾಮಿನ್ ಅಂತಹ ಅಗತ್ಯ ಪೋಷಕಾಂಶಗಳು ಇದು ಒದಗಿಸುತ್ತೆ. ಇದರಿಂದ ಗರ್ಭಿಣಿಯರಿಗೆ, ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಕೂಡ ಶೇಂಗಾ ಚಿಕ್ಕಿ ತುಂಬಾನೇ ಅಂದ್ರೆ ತುಂಬಾನೇ ಪ್ರಯೋಜನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದರಲ್ಲಿ ಹೆಚ್ಚು ಕಬ್ಬಿಣ ಅಂಶ ಹೊಂದಿರೋದ್ರಿಂದ ಮೂಳೆಗಳನ್ನು ಬಲಪಡಿಸಬಹುದು. ಅಂದ್ರೆ ಮೂಳೆಗಳು ಬಲಪಡಿಸಲಿಕ್ಕೆ ತುಂಬಾ ಸಹಾಯ ಆಗುತ್ತದೆ. ಆಮೇಲೆ ದೃಷ್ಟಿ ಕೂಡ ಇದರಿಂದ ಹೆಚ್ಚಿಸಬಹುದು. ವಿಟಮಿನ್ ಎ ಯುಕ್ತ ಪೋಷಕಾಂಶ ಇದರಲ್ಲಿ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದಿದು. ಹಾಗೇನೆ ಪ್ರತಿನಿತ್ಯ ಚಿಕ್ಕಿ ಜೊತೆಗೆ ಬೆಲ್ಲ ಉಪಯೋಗಿಸೋದ್ರಿಂದ ಹೃದಯದ ರೋಗದಿಂದ ನಾವು ದೂರ ಇರಬಹುದು ಅಂತ ಹೇಳ್ಬೋದು. ಹಾಗೇನೆ ಇದರಿಂದ ತಯಾರಿಸಿದ ಚಿಕ್ಕಿ ಸವಿದು ಪ್ರಯೋಜನ ಪಡ್ಕೋಬಹುದು ಅಂತ ಹೇಳ್ಬೋದು. ಈ ಶೇಂಗಾ ಚಿಕ್ಕಿ ಸೇವಿಸೋದರ ಪ್ರಯೋಜನಗಳು ಏನು ಅಂತ ಹೇಳೋದಾದ್ರೆ, ಈ ಶೇಂಗಾ ಚಿಕ್ಕಿ ಸೇವಿಸೋದ್ರಿಂದ ರಕ್ತ ಶುದ್ಧಿ ಮಾಡುತ್ತೆ. ಅಂದ್ರೆ ರಕ್ತ ಶುದ್ಧೀಕರಿಸಲಿಕ್ಕೆ ನಮ್ಗೆ ತುಂಬಾನೇ ಸಹಾಯ ಆಗುತ್ತೆ. ಮತ್ತೆ ರಕ್ತಹೀನತೆ ಸಮಸ್ಯೆ ಇರುವಂತಹವರು ಇದರಿಂದ ಕೂಡ ಸ್ವಲ್ಪ ಮಟ್ಟಿಗೆ ಪರಿಹಾರ ಪಡಿಬಹುದು. ಮತ್ತೆ ರಕ್ತ ಪೂರೈಕೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇದರಿಂದ ಇಂಪ್ರೂವ್ ಆಗುತ್ತೆ. ಆಮೇಲೆ ಹೃದ್ರೋಗದ ಅಪಾಯ ಕೂಡ ಇದರಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ದೇಹದಲ್ಲಿ ಇದರ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಿಕ್ಕೂ ಕೂಡ ಇದು ತುಂಬಾನೇ ಸಹಾಯಕ ಆಗಿದೆ. ಮತ್ತೆ ನಮ್ಮ ಚರ್ಮದ ಕಾಂತಿನ ಹೆಚ್ಚಿಸಿಕೊಳ್ಳಿಕ್ಕೆ ಮತ್ತು ಚರ್ಮ ರೋಗದಿಂದ ದೂರ ಇರಲಿಕ್ಕೆ ಈ ಶೇಂಗಾ ಚಿಕ್ಕಿ ಬಳಸೋದ್ರಿಂದ ನಮ್ಗೆ ಅತ್ಯಂತ ಪ್ರಯೋಜನಕಾರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈಗ ಮೇಡಮ್, ಶೇಂಗಾ ಬೀಜ ಬಡವರ ಬಾದಾಮಿ ಅಂತ ಹೇಳಿದ್ರಲ್ಲ, ಇದನ್ನ ತಿನ್ನೋದ್ರಿಂದ ಏನೇನು ಅನುಕೂಲಗಳು, ಪ್ರಯೋಜನ ಆಗುತ್ತೆ ಅಂತ ಹೇಳ್ತೀರಾ? ಬಡವರ ಬಾದಾಮಿ ಅಂತಾನೆ ಹೆಸರಾಗಿರುವಂತ ಇದು ಶೇಂಗಾ ಬೀಜ ಅಥವಾ ಪೀನಟ್ಸ್ ಅಂತ ಏನ್ ಹೇಳ್ತೀವಿ, ಇದರ ಪ್ರಯೋಜನಗಳು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ಹೆಸರುಗಳಿದೆ. ಅಂದ್ರೆ ಬಡವರ ಬಾದಾಮಿ, ಶೇಂಗಾ ಬೀಜ, ನೆಲಗಡಲೆ, ಪುಟಾಣಿ ಅಂತ ಕರೀತಾರೆ, ಇನ್ನು ಕೆಲ ಕಡೆ ವಟಾಣಿ ಅಂತ ಕರೀತಾರೆ. ಇದಕ್ಕೆ ಪುಸ್ತಕದಲ್ಲಿ ನೆಲಗಡಲೆ ಅಂತ ಹೆಸರಾಗಿದ್ರೆ ವಿಶ್ವ ಮಟ್ಟದಲ್ಲಿ ಇದನ್ನ ಪೀನಟ್ಸ್ ಅಂತ ಹೇಳಿ ಕರಿತೀವಿ. ಈ ಶೇಂಗಾ ಪೀನಟ್ಸ್ ಅಂತ ಹೇಳಿನೇ ತುಂಬಾ ಪ್ರಸಿದ್ಧವಾಗಿದೆ. ಭಾರತದಲ್ಲಿ ಈ ಬೀಜನ ಮೂಂಗ್ಫಲಿ ಅಂತ ಹೇಳಿ ಕೂಡ ಈ ಬೀಜನ ಕರಿತೀವಿ. ಬಡವರ ಬಾದಾಮಿ ಅಂದ್ರೆ ಸರಳವಾಗಿ ಅದನ್ನ ಹುರಿದು ಅಥವಾ ಬೇಯಿಸಿ ತಿನ್ನೋದು ಒಂದು ಕಡೆ ಆದ್ರೆ, ಅದರ ಉಪ್ಪಿಟ್ಟು ಅಥವಾ ಮೊದಲಾದ ಬೇರೆ ಬೇರೆ ವಿಧ ವಿಧವಾದ ತಿನಿಸುಗಳಲ್ಲಿ ಹುರಿಯುವಾಗ ಹಾಕಿ ಅದನ್ನು ಉಪಯೋಗಿಸ್ಬೋದು. ಅದೇ ರೀತಿಯಾಗಿ ಆಲ್ರೆಡಿ ಚಿಕ್ಕಿ ಮಾಡ್ಬೋದು ಅಂತ ಹೇಳಿದೆ. ಕಂಬರ್ ಕಟ್ಟು ಮೊದಲಾದ ತಿನಿಸುಗಳನ್ನು ವಿಶ್ವ ಮಟ್ಟದಲ್ಲಿನೇ ಇವೆಲ್ಲ ತಿನಿಸುಗಳು ಪ್ರಸಿದ್ಧ ಆಗಿದ್ದಾವೆ. ಅದಷ್ಟೇ ಅಲ್ಲದೆ ಪೀನಟ್ ಬಟರ್ ಅನ್ನೋ ಉತ್ಪನ್ನ ಇದು ಬೆಣ್ಣೆಯಂತೆಯೇ ಬ್ರೆಡ್ ಮೇಲೆ ಸವರಿ ತಿನ್ನುವಂತಹ ಖಾದ್ಯ ಆಗಿದೆ. ಅಚ್ಚರಿ ಅಂದರೆ ಪೀನಟ್ ಬಟರ್ ಎಂಬ ಹೆಸರಿನಲ್ಲಿದ್ದಂತೆ ಈ ಉತ್ಪನ್ನದಲ್ಲಿ ಬೆಣ್ಣೆ ಇರಲ್ಲ, ಆದರೆ ಬೆಣ್ಣೆಯಂತೆ ಸವರಬಹುದು. ಪ್ರತಿಯೊಂದು ಪದಾರ್ಥಗಳ ಮೇಲೆ ಅದನ್ನು ಬೆಣ್ಣೆ ರೀತಿಯಲ್ಲಿ ಸವರಿ ಇದನ್ನು ಬಟರ್ ರೀತಿಯಲ್ಲಿ ಉಪಯೋಗಿಸಬಹುದಾಗಿದೆ. ಶೇಂಗಾ ಬೀಜದ ಆರೋಗ್ಯಕರ ಪ್ರಯೋಜನಗಳು ಅಂದರೆ ಶೇಂಗಾ ಬೀಜಗಳು ಹಲವಾರು ರೀತಿಯಲ್ಲಿ ಆರೋಗ್ಯಕ್ಕೆ ಉಪಯುಕ್ತ. ಇದರ ಪ್ರಯೋಜನಗಳು ಪ್ರತಿ 2-3 ದಿನಕ್ಕೊಮ್ಮೆ 10-15 ಬೀಜಗಳನ್ನು ಸೇವಿಸಿದರೆ ಸಾಕಾಗುತ್ತೆ. ಮುಖ್ಯವಾದವು ಎಂದರೆ ಇದರಲ್ಲಿ ಮಧುಮೇಹಿಗಳಿಗೆ ತುಂಬ ಸುರಕ್ಷಿತ ಅಂತ ಹೇಳ್ಬೋದು. ಅಂದರೆ ಮಧುಮೇಹಿಗಳಿಗೆ ರಕ್ತದಲ್ಲಿ ಸಕ್ಕರೆ ಮಟ್ಟ ದಿಢೀರ್ನೆ ಏರುಪೇರಾಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದೇ ಕಾರಣಕ್ಕೆ ಇವರಿಗೆ ಸಕ್ಕರೆ ತಿನ್ನಬಾರ್ದು ಅಂತ ಜನರಲ್ ಆಗಿ ಹೇಳ್ತಾರೆ ಡಾಕ್ಟರ್. ಆದರೆ ಮಧುಮೇಹಿಗಳು ಅಲ್ಪ ಪ್ರಮಾಣದ ಸಕ್ಕರೆಯನ್ನು ಸೇವಿಸ್ಬೋದು ಅಂತ ಹೇಳ್ತಾರೆ. ಇದರಲ್ಲಿ ಶೇಂಗಾದಲ್ಲಿ ಅಂದರೆ ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಗ್ಲೈಸಮಿಕ್ ಇಂಡೆಕ್ಸ್ ಅಂದರೆ ಒಂದು ಸಿರಿಧಾನ್ಯಗಳಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಶೇಂಗಾದಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ಇದರ ನಂಬರ್ 23 ಇರೋದ್ರಿಂದ ಅಂದರೆ ನಮ್ಮ ಬಾಡಿ ಮೆಟಬಾಲಿಕ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ನಾವು ನಿಂತ್ಕೊಂಡಾಗ ಇಷ್ಟು ಶಕ್ತಿ ಬೇಕಾಗುತ್ತೆ, ಕೂತ್ಕೊಂಡಾಗ ಇಷ್ಟು ಶಕ್ತಿ ಬೇಕಾಗುತ್ತೆ, ಆ ರೀತಿಯಲ್ಲಿ ನಮ್ಮ ಬಾಡಿ ಮೆಟಬಾಲಿಕ್ ಆಕ್ಟಿವಿಟಿ ಪ್ರಕಾರ ಇದು ಗ್ಲೈಸಮಿಕ್ ಇಂಡೆಕ್ಸ್ ಇರೋದ್ರಿಂದ 23 ಇರೋದ್ರಿಂದ ಇದು ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಕ್ಕರೆ ಅಂಶನ ಬಿಡುಗಡೆ ಆಗೋದ್ರಿಂದ ಅಂದರೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದು ಅತಿ ನಿಧಾನವಾಗಿ ಸಕ್ಕರೆಯ ಮಟ್ಟನ ಏರಿಸೋ ಅಂತಹ ಗುಣ ಇರೋದ್ರಿಂದ ಇದು ಮಧುಮೇಹಿಗಳಿಗೆ ತುಂಬ ಸುರಕ್ಷಿತವಾಗಿ ಇದನ್ನು ಸೇವಿಸಬಹುದು. ಮೇಡಮ್, ಹಾಗಿದ್ರೆ ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಹೇಳಿದ್ರಲ್ಲ, ಇದರ ಪ್ರಯೋಜನಗಳು ಪಡ್ಕೋಬೇಕಂದ್ರೆ ನಮ್ಮ ರೈತ ಮಹಿಳೆಯರು ಯಾವ ರೀತಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಮೇಡಮ್? ಅರ್ಜಿ ಸಲ್ಲಿಸೋದಕ್ಕೆ ವೆಬ್ಸೈಟ್ಗೆ http://moFPI ಅಂತ ಹೇಳ್ತೀವಿ, ಮಿನಿಸ್ಟ್ರಿ ಆಫ್ ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರೀಸ್ .nic.in/PMFME ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಫುಡ್ ಪ್ರಾಸೆಸಿಂಗ್ ಮೈಕ್ರೋ ಫುಡ್ ಪ್ರಾಸೆಸಿಂಗ್ ಎಂಟರ್ಪ್ರೈಸ್ ಅಂತ ಹೇಳ್ತೀವಿ. ಈ ಪೋರ್ಟ್ನಲ್ಲಿ ಹೋಗ್ಬಿಟ್ಟು ತಮ್ಮ ವಿವರಗಳನ್ನು ಭರ್ತಿ ಮಾಡಬೇಕು. ಅಥವಾ ಗ್ರಾಮೀಣ ಭಾಗದ ರೈತರಿಗೆ ಅಥವಾ ರೈತ ಮಹಿಳೆಯರಿಗೆ ಇಷ್ಟೆಲ್ಲ ನಮಗೆ ಮಾಹಿತಿ ಓಪನ್ ಮಾಡಿ ವೆಬ್ಸೈಟ್ನ ಓಪನ್ ಮಾಡಿ ಹೇಗೆ ಅಪ್ಲೋಡ್ ಮಾಡೋದು ಅಂತ ಗೊತ್ತಾಗಲಿಲ್ಲ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಈಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಅಂದರೆ ನಾವು ಅದನ್ನು DRPಗಳು ಅಂತ ಹೇಳ್ತೀವಿ. DRPಗಳು ಅಂದರೆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್, ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ಗಳು ಪ್ರತಿ ಜಿಲ್ಲೆಯಲ್ಲಿ ಇರ್ತಾರೆ, ಅವರ ಮೂಲಕ ಕೂಡ ಅರ್ಜಿಗಳನ್ನು ಭರ್ತಿ ಮಾಡಿಸ್ಬೋದು. ಅದೇ ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲಿ ನೇಮಿಸಲ್ಪಟ್ಟ ಸಂಪನ್ಮೂಲ ವ್ಯಕ್ತಿಗಳು ಅಂದರೆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ನು ಅರ್ಜಿ ಮತ್ತು ಅದರ ಯೋಜನೆಯ ವರದಿ ಪರಿಶೀಲಿಸಿ ನಂತರ ಅದನ್ನು ಜಿಲ್ಲಾ ಮಟ್ಟದ ಸಮಿತಿಗೆ ಸಲ್ಲಿಸ್ತಾರೆ. ಈ ಸಮಿತಿಯ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳಾಗಿರ್ತಾರೆ. ಈ ಅರ್ಜಿಗಳನ್ನು ರೈತರು ಅಥವಾ ರೈತ ಮಹಿಳೆಯರು ಸ್ವಸಹಾಯ ಸಂಘದಿಂದ ತಮ್ಮ ಉತ್ಪನ್ನಗಳ ವಿವರಗಳನ್ನು ಅರ್ಜಿಯಲ್ಲಿ ಏನು ಮಾಹಿತಿ ಹಾಕಿರ್ತಾರೋ ಅದನ್ನು ಅರ್ಜಿನ ಸಮಿತಿಯಲ್ಲಿಟ್ಟು ಯಾರು ಅರ್ಹ ಫಲಾನುಭವಿಗಳು ಇರ್ತಾರೋ ಅವರಿಗೆ ಆಯ್ಕೆ ಮಾಡಿ ಬ್ಯಾಂಕ್ಗಳಿಗೆ ಸಾಲ ಮಂಜೂರಾತಿಗಾಗಿ ಕಳಿಸ್ತಾರೆ. ನಂತರ ಸಂಸ್ಥೆಗಳ ಗುಂಪು ಅರ್ಜಿಗಳಾಗಿದ್ದಲ್ಲಿ ಸಂಘದಿಂದ ಕಳಿಸಿದರೆ ಅರ್ಜಿಗಳು ಅಂತಹ ಸಮಯದಲ್ಲಿ ಜಿಲ್ಲಾ ಸಮಿತಿಯ ನೋಡಲ್ ಏಜೆನ್ಸಿ ಅಂದರೆ ನಮ್ಮಲ್ಲಿ ನೋಡಲ್ ಏಜೆನ್ಸಿ ಕರ್ನಾಟಕ ನೋಡಲ್ ಏಜೆನ್ಸಿ ಕಪೆಕ್ ಅಂತ ಹೇಳ್ತೀವಿ, KAPPEC ಕರ್ನಾಟಕ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಪ್ರೊಸೆಸ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ ಕಪೆಕ್ಗೆ ಇದನ್ನು ವರ್ಗಾಯಿಸ್ತಾರೆ. ನಂತರ ಬ್ಯಾಂಕ್ಗಳಿಗೆ ಹಾಗೆ ಅರ್ಜಿದಾರರಿಗೆ ಮಾಹಿತಿ ನೀಡಲಿಕ್ಕೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ರೈತರು ಹಾಕಿದಂಥ ಅರ್ಜಿ ಮತ್ತು ಕಪೆಕ್ ಮಧ್ಯೆ ಅವರು ಸಹಕರಿಸ್ತಾರೆ, ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ DRPಗಳು. ಒಂದು ವೇಳೆ ಅರ್ಜಿಗಳು ಸ್ವಸಹಾಯ ಸಂಘ ಅಥವಾ ರೈತ ಉತ್ಪಾದಕ ಸಂಸ್ಥೆಗಳಿಂದ ಅಥವಾ ಗುಂಪು ಅರ್ಜಿಗಳೇ ಆದರೆ ಜಿಲ್ಲಾ ಮಟ್ಟದ ಸಮಿತಿ ಅಂದರೆ ಕಪೆಗೆ ಅರ್ಜಿ ಹಾಗೂ ಯೋಜನಾ ವರದಿನ ಸಲ್ಲಿಸ್ತಾರೆ. ತದನಂತರ ರಾಜ್ಯ ಮಟ್ಟದಲ್ಲಿ ಅನುಮೋದನಾ ಸಮಿತಿಗೆ ಇದನ್ನು ಸಲ್ಲಿಸಲಾಗುತ್ತೆ. ಸಪೋಸ್ ಈಗ ಒಂದು 10 ಲಕ್ಷ ರೂಕ್ಕಿಂತ ಹೆಚ್ಚು ಸಹಾಯಧನ ಬೇಕಾಗಿದ್ರೆ ಅಂಥ ಸದರಿ ಅರ್ಜಿಗಳನ್ನು ಕೇಂದ್ರ ಸರ್ಕಾರದ ಆಹಾರ ಸಂಸ್ಕರಣಾ ಉದ್ಯಮಗಳ ಮಂತ್ರಾಲಯಕ್ಕೆ ಅನುಮೋದನೆಗಾಗಿ ಇದನ್ನು ಕಳಿಸಲಾಗುತ್ತದೆ. ಬಹಳ ಸಂತೋಷ ಮೇಡಮ್. ಇದುವರೆಗೂ ನಮ್ಮ ರೈತರಿಗೆ ರೈತ ಮಹಿಳೆಯರಿಗೆ ಕಿರು ಆಹಾರ ಸಂಸ್ಕರಣೆ ಹಾಗೂ ರೈತರ ಬಲವರ್ಧನೆ ಬಗ್ಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರಿ, ಎಲ್ಲ ಅನುಕೂಲಗಳು ಪಡ್ಕೊಂಬಲಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಕಿರು ಆಹಾರ ಸಂಸ್ಕರಣೆ ಹಾಗೂ ರೈತರ ಬಲವರ್ಧನೆ ಕುರಿತು ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಿ ಶಶಿಕಲಾ ಬಾಯಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಜನಪದ ಗೀತೆ. ಮುಂದೆ ಮಂಜುಳ ಗುರುರಾಜ್ ಹಾಡಿರುವ ಜನಪದ ಗೀತೆ ಕೇಳಿದಿರಿ. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇನ್ನು ಮುಂಗಾರು ಹಂಗಾಮಿನ ಹತ್ತಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಕುಮಾರ್ ಓ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದೆ, ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹತ್ತಿ ಬೆಳೆಯ ಬೇಸಾಯ ಕ್ರಮಗಳು ಇದರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗೆ ಭಾಗವಹಿಸಿದ್ದಾರೆ ಹಿರಿಯೂರು ಬಬ್ಬೂರು ಫಾರಂನ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂಥ ಡಾಕ್ಟರ್ ಓ ಕುಮಾರ್ ಅವರು. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ನಮ್ಮ ಈ ಚಿತ್ರದುರ್ಗ ಮತ್ತು ದಾವಣಗೆರೆ ಕೆಲವು ಭಾಗಗಳಲ್ಲಿ ಹತ್ತಿ ಬೆಳೆ ಬೆಳೆಯಂಥ ರೈತರು ಬಹಳಷ್ಟು ಜನ ಇದ್ದಾರೆ. ಹತ್ತಿ ಬೆಳೆ ಅಂದರೆ ಸಾಮಾನ್ಯವಾಗಿ ಬಿಟಿ ಹತ್ತಿನೇ ಈಗ ಒಂದು ಚಾಲ್ತಿಯಲ್ಲಿರುವಂಥದ್ದು. ಈ ಹತ್ತಿ ಬೆಳೆ ಬೆಳೆಯಂಥ ನಮ್ಮ ರೈತರು ಭೂಮಿ ಸಿದ್ಧತೆ ಹೇಗೆ ಮಾಡ್ಕೋಬೇಕು, ಬೀಜ ಆಯ್ಕೆ ಮತ್ತು ಬೀಜಗಳ ಒಂದು ಬೀಜೋಪಚಾರ ಹೇಗೆ ಮಾಡಬೇಕು, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಮಸ್ಕಾರ ರೈತ ಬಾಂಧವರಿಗೆ. ಈಗ ಹತ್ತಿ ಬೆಳೆನ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಏನಂದರೆ, ಈಗ ಮಳೆ ಆಶ್ರಿತ ಅಥವಾ ಖುಷ್ಕಿ ಜಮೀನಲ್ಲಿ ತುಂಬಾನೇ ಹತ್ತಿ ಪ್ರದೇಶ ಬರ್ತಾ ಇದೆ. ಚಿತ್ರದುರ್ಗ ಜಿಲ್ಲೆ ಇರ್ಬೋದು, ದಾವಣಗೆರೆ ಇರ್ಬೋದು, ಅದು ಹಿರಿಯೂರು ಭಾಗದಲ್ಲಿ ತುಂಬಾನೇ ಈಗ ಮೇ ಏಪ್ರಿಲ್ ತಿಂಗಳು ಮಳೆ ಬಂದ ತಕ್ಷಣ ರೈತರೆಲ್ಲ ಬಿತ್ತನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಹತ್ತಿ ಬಿತ್ತನೆ ಮಾಡಲಿ. ಸೊ ಬಿತ್ತನೆ ಮಾಡಬೇಕಂದ್ರೆ ಈಗ ನಮ್ಮಲ್ಲಿ ಈಗ ವಾಣಿಜ್ಯ ಬೆಳೆಯಾಗಿ ನಾವೆಲ್ಲ ಬೆಳೀತಿದ್ವಿ. ಮೊದಲೆಲ್ಲ DCH 32 ಹತ್ತಿ ತಳಿನ ಹಾಕ್ತಿದ್ವಿ, ಈಗೆಲ್ಲ BT ತಳಿಗಳು ಬಂದಿದ್ದಾವೆ. ಈ ತಳಿಗಳ ಆಯ್ಕೆ ಅಂದರೆ ರೈತ ಬಾಂಧವರು ನೀವು ಸಾಮಾನ್ಯವಾಗಿ ಗಮನಿಸಬೇಕಾದ ವಿಷಯ ಏನಂದರೆ, ಈಗ BT ಹತ್ತಿಯಲ್ಲಿ ತುಂಬಾನೇ ಪ್ರೈವೇಟ್ ಕಂಪ್ನಿ ತಳಿಗಳು ತುಂಬಾನೇ ಬಂದಿದ್ದಾವೆ. ಯಾವುದು ಸೂಕ್ತ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಾವು ವರ್ಷ ಒಂದು ತಳಿ ಬರುತ್ತೆ, ಇನ್ನೊಂದು ಯಾವುದು ಹೈಬ್ರಿಡ್ ಬರುತ್ತೆ, ಇನ್ನೊಂದು ಸರಿಗೆ ಮುಂದಿನ ವರ್ಷ ಇರಲ್ಲ. ಈ ಥರ ನೋಡಿ ನಾವು BT ಹತ್ತಿನ ಆಯ್ಕೆ ಮಾಡ್ಬೋದು. ಅದರ ಜೊತೆಗೆ ಈಗ ಯಾವುದು ಸರ್ಕಾರಿ ಸಂಸ್ಥೆಯಿಂದ ಯಾವುದೇ ಒಂದು ತಳಿನ ಬಿಡುಗಡೆ ಮಾಡಿಲ್ಲ BT ಹತ್ತಿಯಲ್ಲಿ. ತಾವು ನೋಡಿ ಸ್ವಲ್ಪ ಆಸಕ್ತಿ ವಹಿಸಿ ಅದನ್ನು ಕರೆಕ್ಟಾಗಿ ಆಯ್ಕೆ ಮಾಡ್ಕೋಬೇಕು. ಹೈಬ್ರಿಡ್ BT ಹತ್ತಿನ ಆಯ್ಕೆ ಮಾಡಿದ್ಮೇಲೆ ಅದು ಸಾಮಾನ್ಯವಾಗಿ ಬೀಜೋಪಚಾರ ಆಗಿರ್ತದೆ. ಬೀಜೋಪಚಾರ ಜೊತೆಗೆ ಆ ಬೀಜ ಸುಮಾರು ಒಂದು 400-500 ಗ್ರಾಂ ಇರ್ತದೆ ಬೀಜ. ಆ ಬೀಜದ ಜೊತೆಗೆ ಈ non-BT ಅಂತ ಇನ್ನೊಂದು ಬೀಜ ಕೊಟ್ಟಿರ್ತಾರೆ, ಅಥವಾ ಆ ಬೀಜದ ಜೊತೆ ಈಗೇನಾಗಿದೆ ನೀವು ರಫೇಜ್ ಕ್ರಾಪ್ ಅಂತೀವಿ, ಅದು ಬೇರೆ non-BT ಹತ್ತಿದ ತಳಿದಿರ್ತದೆ. ಮೊದಲೆಲ್ಲ ಸಪ್ರೇಟ್ ಆಗಿ ಕೊಡ್ತಿದ್ರೆ ಈಗ ಆ ಬೀಜದಲ್ಲೇ ಮಿಕ್ಸ್ ಆಗಿ ಬರ್ತಿದೆ, ಯಾಕಂದ್ರೆ ರೈತರು ಮೊದಲೆಲ್ಲ ಹಾಕ್ತಿರ್ಲಿಲ್ಲ. ಆ ಹುಳನ ನಿಯಂತ್ರಣ ಶಕ್ತಿನೂ ಕೂಡ ಈಗೆಲ್ಲ ಹೋಗ್ತಾ ಇದೆ. ಬಿಕಾಸ್ ನಾವೆಲ್ಲ ನೋಡ್ತಕ್ಕಂಥದ್ದಂದ್ರೆ non-BT ಕೂಡ ಅದು ಬದುಗಳಲ್ಲೆಲ್ಲ ಹಾಕಿ ಅದನ್ನು ಇದು ಮಾಡಬೇಕಾಗಿತ್ತು. ಸೊ ಈಗ BT ಹತ್ತಿ ಜೊತೆ ಮಿಕ್ಸ್ ಆಗಿ ಬರ್ತಾ ಇದೆ. ಸೊ ಬೀಜೋಪಚಾರ ಅಂತೂ ಆಗಿರ್ತದೆ. ಬೀಜೋಪಚಾರ ಆದಮೇಲೆ ನಾವು ಅದನ್ನು ಕರೆಕ್ಟಾಗಿ ನೋಡಿಕೊಂಡು ನಾವು ಆಯ್ಕೆ ಮಾಡಿಕೊಂಡು ಭೂಮಿ ಸಿದ್ಧತೆ ಮಾಡ್ಕೊಳೋದು. ಭೂಮಿ ಸಿದ್ಧತೆ ಅಂದರೆ ಮಳೆ ಬರುತ್ತೆ ಈಗ ಖುಷ್ಕಿ ಜಮೀನಲ್ಲಿ, ಅಥವಾ ಮಳೆ ನೀರಾವರಿ ಇದ್ರೆ ಕ್ಲೀನಾಗಿ ನಾವು ಹಸನು ಮಾಡಿಕೊಂಡು ಕುಂಟೆ ಹೊಡೆದು ಸಮತಟ್ಟು ಮಾಡು, ಕಸ ಕಡ್ಡಿ ಎಲ್ಲ ಕ್ಲೀನಾಗಿ ತಗೊಂಡು ಲೆವೆಲ್ ಮಾಡಿಕೊಂಡು ನಾವು ಬಿತ್ತನೆಗೆ ರೆಡಿ ಮಾಡ್ಕೋಬೇಕು. ಬಿತ್ತಬೇಕಾದ್ರೆ ಸಾಮಾನ್ಯವಾಗಿ ಒಂದು ಅಂತರ ನಾವು ಅಂದರೆ ಸಾಲಿಂದ ಸಾಲಿಗೆ 3 ಅಡಿ, ಬೀಜದಿಂದ ಬೀಜಕ್ಕೆ 3 ಅಡಿ ಹಾಕ್ತಿದ್ವಿ. ಈಗ 4 ಅಡಿನೂ ಹಾಕ್ತಾರೆ ಕೆಲವು ರೈತರು, ಸಾಲಿಂದ ಸಾಲಿಗೆ 4 ಅಡಿ, ಬೀಜದಿಂದ ಬೀಜಕ್ಕೂ 4 ಅಡಿ, ಎರಡೂ ಕಡೆ ನಾವು ಎಡೆ ಕುಂಟೆ ಹೊಡೆಯೋಕ್ಕೆ ಅನುಕೂಲ ಆಗುತ್ತೆ. ಈ ಥರ ನಾವು ಬಿತ್ತನೆ ಮಾಡಿದ್ದೆ ಅದರಲ್ಲಿ ತುಂಬಾನೇ ಅನುಕೂಲ ಆಗಿದೆ. ಇದು ಭೂಮಿ ಸಿದ್ಧತೆ ಮಾಡ್ತಕ್ಕಂಥ, ಅದರ ಜೊತೆಗೆ ಈಗ ಭೂಮಿ ಸಿದ್ಧತೆ ಜೊತೆಗೆ ಈ ಕೊಟ್ಟಿಗೆ ಗೊಬ್ಬರನ ಆದಷ್ಟು ನಾವು ಭೂಮಿಯಲ್ಲಿ ಸೇರಿಸ್ಬೇಕು. ಈಗ ನಾವು 1 ಎಕರೆಗೆ ಏನಿಲ್ಲ ಅಂದರೂ 4-5 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರನ ನಾವು ಭೂಮಿಯಲ್ಲಿ ಸೇರಿಸ್ಬೇಕು. ಯಾಕಂದರೆ ಹತ್ತಿ ಚೆನ್ನಾಗಿ ಇಳುವರಿ ಬರಬೇಕಂದ್ರೆ ಅದನ್ನು ಕ್ಲೀನಾಗಿ ಭೂಮಿಯಲ್ಲಿ ಸೇರಿಸಿ ನಾವು ಉಳುಮೆ ಮಾಡಿ ಸಮತಟ್ಟು ಮಾಡಿ ಸಾಲುಗಳನ್ನು ನೋಡಿಕೊಂಡು ಆಮೇಲೆ ಬೀಜನ ಊರತಕ್ಕಂಥದ್ದು. ಈಗ ಒಂದು ಗುಣಿಗೆ 1 ಬೀಜ ಅಥವಾ 2 ಬೀಜ ಹಾಕಿದರೆ ಅನುಕೂಲ. ಮಳೆ ಆಶ್ರಿತದಲ್ಲಿ ಮಳೆ ಸ್ವಲ್ಪ ವ್ಯತ್ಯಾಸ ಆದರೆ ಉಟ್ಕೊಳ್ಳಲ್ಲ. ಅದರ ಜೊತೆ ಗುಣಿಗಳಲ್ಲಿ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕ್ತಾರೆ ಬೇಗ ಹುಟ್ಟಕ್ಕೆ ಅಥವಾ ಅದನ್ನು ಚೆನ್ನಾಗಿ ಬರಲಿಕ್ಕೆ ಬೀಜ ಹುಟ್ಟಲಿಕ್ಕೆ. ಪ್ರತಿ ಗುಣಿಗೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕಿ ಬೀಜ ಊರಿದೆ ಅದರಲ್ಲಿ ತುಂಬಾ ಚೆನ್ನಾಗಿ ಮೊಳಕೆ ಬರುತ್ತೆ. ಆಮೇಲೆ 10-15 ದಿವಸ ತನಕ ತುಂಬ ಚೆನ್ನಾಗಿ ಬೆಳೀತತೆ. ಈ ಥರ ಮಾಡಿದ್ದೆ ಅದರಲ್ಲಿ ಅನುಕೂಲ ಆಗುತ್ತೆ ರೈತ ಬಂಧುವರು. ಸರಿ, ಹತ್ತಿಯಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಅದ್ರ ಜೊತೆಗೆ ನೀರಾವರಿ ಇದ್ದಂತರು ಒಂದು ನೀರ ನಿರ್ವಹಣೆ ಹೇಗೆ ಮಾಡಬೇಕು? ಈಗ ಮಳೆ ಆಶ್ರಿತ ಬೆಳೆಯರು ಅವರು ಮಳೆಯನ್ನೇ ನಂಬಿಕೊಂಡಿರ್ಬೇಕಾಗುತ್ತೆ, ಆದರೆ ನೀರಿರೋಂಥರು ಅವ್ರಿಗೇನಂಥ ಸಮಸ್ಯೆ ಆಗಲ್ಲ. ಯಾವ್ಯಾವ ಒಂದು ಭೂಮಿಯಲ್ಲಿ ಯಾವ ರೀತಿ ನೀರು ಕೊಡಬೇಕಾಗುತ್ತೆ? ಈಗ ಸಾಮಾನ್ಯವಾಗಿ ಬಿತ್ತನೆ ಮಾಡಿದ ಮೇಲೆ ನಾವು ರೈತ ಬಾಂಧವರು ಮಳೆ ಆಶ್ರಿತ ಪ್ರದೇಶದಲ್ಲಿ ಬೆಳೀತಕ್ಕಂಥ ರೈತರು ಮಳೆನೇ ನಂಬ್ಕೊಂಡಿರ್ತೀವಿ. ಹುಟ್ಟಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಚೆನ್ನಾಗಿ ಬರಬೇಕು, ಅಥವಾ ಮಳೆ ಚೆನ್ನಾಗಿ ಬಂದರೆ ಚೆನ್ನಾಗಿ ಹುಟ್ಕೊಳತ್ತೆ. ಕೊಟ್ಟಿಗೆ ಗೊಬ್ಬರ ಅಂತೂ ಪ್ರತಿ ಗುಣಿಗೆ ಹಾಕ್ತೀವಿ. ಹುಟ್ಟಿದ್ಮೇಲೆ ಒಂದು 10-15 ದಿವಸಕ್ಕೆ ನಾವು ಅಟ್ಲೀಸ್ಟ್ ನೀರು ಹಾಯಿಸ್ಬೇಕು. ಅಥವಾ ಮಳೆ ಬಂದರೆ ಚೆನ್ನಾಗಾಗತ್ತೆ. ಈಗ ಖುಷ್ಕಿ ಮೇಲೆ ಮಳೆ ಬರಲಿಲ್ಲ ಸರಿ ಅಂದರೆ ಸ್ವಲ್ಪ ಬೆಳವಣಿಗೆ ಎಲ್ಲ ಕುಂಠಿತವಾಗುತ್ತೆ. ಸೊ ಅದಕ್ಕೆ ಈಗ ನೀರಾವರಿ ಪ್ರದೇಶದಲ್ಲಿ ಬೆಳೀತಕ್ಕಂಥ ರೈತ ಬಂದವರು ಆದಷ್ಟು ನಾವು ಮೊಳಕೆ ಬರುವಾಗ 15-15 ದಿವಸ ತನಕ ಸ್ವಲ್ಪ ತೇವಾಂಶ ಕಾಪಾಡಿಕೊಂಡು ಆಮೇಲೆ ಮಳೆ ಬಂದ ಮೇಲೆ ಸ್ವಲ್ಪ ನೋಡಿ ನಾವು ನೀರಾವರಿ ಇರ್ತಕ್ಕಂಥ ಪ್ರದೇಶದಲ್ಲಿ ಆದಷ್ಟು ನಾವು ಈ ಹೂ ಬರುವ ಹಂತ, ಕಾಯಿ ಕಟ್ಟುವ ಹಂತ, ಮತ್ತೆ ಮಾಗುವ ಹಂತ, ಇದು ಬಿತ್ತನೆ ಮಾಡಬೇಕಾದ್ರೆ ಇವೆಲ್ಲ ಬಹಳ ತೇವಾಂಶ ಇರಲೇಬೇಕು ಭೂಮಿಯಲ್ಲಿ. ಇಲ್ಲಾಂದ್ರೆ ಸರಿ ನಮ್ಮ ಬೆಳೆ ಬರಲ್ಲ, ಎಲ್ಲ ಕುಂಠಿತ, ಬೆಳವಣಿಗೆ ಎಲ್ಲ ಕುಂಠಿತಾಗ ಇವೆಲ್ಲ ಗಮನ ಹರಿಸ್ಬೇಕು. ಮತ್ತೆ ನೀರಾಯಿಸಬೇಕಾದ್ರೂ ಕೂಡ ಈಗ ಏನಾಗುತ್ತೆ, ನಮ್ಮಲ್ಲಿ ನೀರಿನ ಕೊರತೆ ಇದ್ರೆ ಒಂದ್ ಸಾಲ್ ಬಿಟ್ಟು ಇನ್ನೊಂದ್ ಸಾಲಿಗೆ ನಾವು ನೀರಾಯಿಸಿದ್ರೆ ಸಾಕು, ಅದು ಕರೆಕ್ಟ್ ಆಗಿ ಎಲ್ಲ ಭಾಗದಲ್ಲಿ ಸ್ಪ್ರೆಡ್ ಆಗುತ್ತೆ. ಒಂದ್ ಸಾಲ್ ಬಿಟ್ಟು ಒಂದು ಸಾಲಿಗೆ ನೀರಾಯಿಸೋದು, ಆಮೇಲಿಂದ ಈಗ ಆದಷ್ಟು ಕಡಿಮೆ ನೀರಿದ್ದ ರೈತರು ಬಂದವರು ಈ ತರ ಎಲ್ಲ ಒಂದ್ ಸಾಲ್ ಬಿಟ್ಟು ಒಂದ್ ಸಾಲು ನೀರಾಯಿಸೋದು, ಬದು ಏರಿಸಿ ಆಮೇಲಿಂದ ಅದನ್ನ ಕ್ಲೀನ್ ಆಗಿ ನೀರನ್ನ, ಮಳೆ ನೀರನ್ನ ಇದು ಏನೋ ಸಂರಕ್ಷಣೆ ಮಾಡ್ತೇವೆ. ಮಳೆ ಬಂದ ತಕ್ಷಣ ಎಡೆ ಕುಂಟೆ ಹೊಡೆಯೋದು ನಾವು ಹೇಳ್ತೀವಿ, ಅಂತರ್ಬೇಸಾಯ ಹೇಳ್ತೀವಿ, ಎಡೆ ಕುಂಟೆ ಹೊಡೆಯೋದು. ಈಗ ನಾವು 25-30 ದಿವಸಕ್ಕೊಂದ್ಸರಿ ಎಡೆ ಕುಂಟೆ ಹೊಡೆದ್ರೆ ಎರಡು ಭಾಗದಲ್ಲಿ ಮಣ್ಣು ತುಂಬ ಚೆನ್ನಾಗಿ ಏರುತ್ತೆ, ಗಿಡದ ಬುಡದಲ್ಲಿ ಎಲ್ಲ ಬಿಗಿಯಾಗಿ ಕೂತ್ಕೊಳತ್ತೆ, ಅದು ಬರ್ತಕ್ಕಂಥ ನೀರೆಲ್ಲ ಅಲ್ಲೇ ಹಿಂಗೆ ಹೋಗುತ್ತೆ. ಆ ದೃಷ್ಟಿಯಿಂದ ನಾವು ಎಡೆ ಕುಂಟಿನ 2-3 ಸರಿ ಹತ್ತಿ ಬೆಳೆಗೆ ಹೊಡಿಬೇಕಾಗತ್ತೆ. ಸೊ ಅದು 25-30 ದಿವಸಕ್ಕೆ, ಆಮೇಲೆ 45-50 ದಿವಸ 60 ದಿವಸಕ್ಕೊಂದ್ಸರಿ, ಆಮೇಲೆ 70-80 ದಿವಸಕ್ಕೊಂದ್ಸರಿ ನೀವು ಎಡೆಕುಂಟೆ ಮೂರು ಸರಿ ನೀವು ಎಡೆಕುಂಟೆ ನೀವು ಹೊಡೆದಿದ್ದೆ ಅದರಲ್ಲಿ ಕಳೆ ನಿಯಂತ್ರಣ ಆಗುತ್ತೆ. ಅದರ ಜೊತೆಗೆ ಈಗ ಏನಾಗಿದೆ, ರೈತ ಬಾಂಧವರು ಕುಸ್ಕಿ ಭೂಮಿಯಲ್ಲಿರ್ಬೋದು ಅಥವಾ ನೀರಾವರಿ ಪ್ರದೇಶದಲ್ಲಿ ಕಳೆ ನಿರ್ವಹಣೆ ಮಾಡಲಿಕ್ಕೆ ಈ ಕೆಮಿಕಲ್ಸ್ನು ರಾಸಾಯನಿಕ ಕಳೆನಾಶಕಗಳನ್ನು ಬಳಸ್ತಿದ್ದಾರೆ. ಪ್ರಮುಖವಾಗಿ ನಾವು ನೋಡ್ತಕ್ಕಂಥ ಈಗ ಡೈಯುರಾನ್ ಅಂತ ಸಿಗುತ್ತೆ, ಅಥವಾ ಫ್ಲೂ ಕ್ಲೋರಾಲಿನ್ ಅಂತ ಸಿಗುತ್ತೆ, ಅಥವಾ ಪೆಂಡಮಿಥಲಿನ್ ಅಂತ ಈ ರಾಸಾಯನಿಕ ಕಳೆನಾಶಕಗಳು ಸಿಗ್ತಾವೆ. ಅವನ್ನ ನಾವು ಒಂದು ಎಕರೆಗೆ ಈಗ ಉದಾಹರಣೆಗೆ ಡೈಯುರಾನ್ ಅಂತ ಸಿಗುತ್ತೆ, ಅದು 800 ಮಿಲಿ ಹಾಕೋಬೇಕು. ಆಮೇಲೆ ಫ್ಲೂ ಕ್ಲೋರಾಲಿನ್ ಈಗ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುತ್ತೆ, ಈರುಳ್ಳಿ ಇದಕ್ಕೆಲ್ಲ ಬಳಸ್ತಾರೆ, ಅಥವಾ ಪೆಂಡಮಿಥಲಿನ್ ಕೂಡ ಸಾಮಾನ್ಯವಾಗಿ ಸಿಗುತ್ತೆ, ಅದು 800 ಮಿಲಿ ಪ್ರತಿ ಎಕರೆಗೆ ನಾವು ದ್ರಾವಣ ಮಾಡಿಕೊಂಡು ಅದನ್ನು ಮೊದಲಿಗೆ ಏನೋ ಬಿತ್ತಿದ 3-4 ದಿವಸದೊಳಗೆ ಇವನ್ನ ಸಿಂಪಡಣೆ ಮಾಡಬೇಕು. ಏನಂದ್ರೆ ಪ್ರೀ ಎಮರ್ಜೆಂಟ್, ಕಳೆ ಬರೋಕ್ಕಿಂತ ಮುಂಚೆನೇ ನಾವು ಬಿತ್ತಬೇಕಾದ್ರೆ ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡಬೇಕಾದ್ರೆ ಏನಂದ್ರೆ ಭೂಮಿ ಹಗುರ ಆಗಬೇಕು, ಸಮತಟ್ಟಾಗಿರ್ಬೇಕು, ಆಮೇಲಿಂದ ಭೂಮಿಯಲ್ಲಿ ಸ್ವಲ್ಪ ತೇವಾಂಶ ಇದ್ರೆ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಕಳೆಗಳು. ಇದನ್ನೆಲ್ಲ ಗಮನದಲ್ಲಿಟ್ಟು ಅದಾದ್ಮೇಲೆ ಎಡೆಕುಂಟೆ ಹೊಡೆಯೋದು, 2-3 ಸರಿ ಎಡೆಕುಂಟೆ ಹೊಡೆದಿದ್ದಲ್ಲಿ ತುಂಬ ಚೆನ್ನಾಗಿ ಕಳೆ ನಿಯಂತ್ರಣ, ಕಳೆ ನಿಯಂತ್ರಣ ಆದರೆ ನಾವು 50-60% ನಾವು ಬೆಳೆ ಬಂದಂಗೆ. ಸೊ ಇವನ್ನ ಗಮನದಲ್ಲಿಟ್ಟು ನಾವು ಕಳೆ ನಿರ್ವಹಣೆ ಮಾಡಬೇಕು. ಅದೇ ಥರ ನಾವು ಹೇಳಿದ್ವಿ ಕೊಟ್ಟಿಗೆ ಗೊಬ್ಬರ ಹಾಕೋದು, ಅದರ ಜೊತೆಗೆ ರಾಸಾಯನಿಕ ಗೊಬ್ಬರಗಳು ಬಳಸೋದನ್ನು ಅದನ್ನು ಕೂಡ ನಾವು ಮಾಡ್ಬೋದು. ಸರ್, ಹತ್ತಿಯಲ್ಲಿ ಬಹಳಷ್ಟು ಒಂದು ಮುಖ್ಯವಾದ ಘಟ್ಟ ಅಂದರೆ ಹೂ ಬಿಡೋ ಅಂತ ಇರ್ತದೆ, ಆಮೇಲೆ ಕಾಯಿ ಕಟ್ಟೋ ಅಂತ ಇರ್ತದೆ, ಆಮೇಲೆ ಅಂದರೆ ಟೈಮ್ಲಿ ಅಂತ ಅಂದರೆ ಸಮಯಕ್ಕೆ ಸರಿಯಾಗಿ ಈ ಔಷಧಿಗಳನ್ನು ಕೊಡುವಂಥ ಒಂದು ಕೆಲಸನೂ ಇರ್ತದೆ. ನಾವು ಬಹಳಷ್ಟು ರೈತರು ನೋಡ್ತೇವೆ 15 ದಿನಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿ ಈ ರೀತಿ ಔಷಧ ಹೊಡಿತಿರ್ತಾರೆ, ಆಮೇಲೆ ಗೊಬ್ಬರಗಳನ್ನು ಇಡ್ತಿರ್ತಾರೆ. ಇದನ್ನು ಯಾವ ರೀತಿ ಮಾಡಬೇಕಾಗುತ್ತೆ? ಈಗ ಸಾಮಾನ್ಯವಾಗಿ ಗೊಬ್ಬರ ಕೊಡೋದಂದ್ರೆ ಬಿತ್ತಬೇಕಾದ್ರೆ ಸ್ವಲ್ಪ ಒಂದು 50% ಸಾರಜನಕ ಮತ್ತೆ ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶು. ಈಗ ಉದಾಹರಣೆ ಒಂದು ಎಕರೆಗೆ 60 ಕೆಜಿ 30 ಕೆಜಿ 30 ಕೆಜಿ ಸಾರಜನಕ ರಂಜಕನ ಬಳಸಬೇಕು. ನಾವು ಆದಷ್ಟು ಇದನ್ನ ಒಂದು ಎಕರೆಗೆ ಮಾಡಬೇಕಾದ್ರೆ ಗುಣಿಗೆ, ಒಂದು ಗುಣಿಗೆ ಇಷ್ಟಂತ ತೂಕ ಮಾಡಿಕೊಂಡು ನಾವು ಅದನ್ನ ಬಿತ್ತನೆ ಯೂರಿಯಾ ಮಾತ್ರ ಏನು ಸಾರಜನಕ ರೂಪದ ಯೂರಿಯಾ ಕೊಡ್ತೀವಲ್ಲ ಅದನ್ನು ಮಾತ್ರ ನಾವು ಬಿತ್ತಬೇಕಾದ್ರೆ 50%. ಆಮೇಲೆ ನಾನು ಹೇಳಿದೆ ಎಡೆ ಕುಂಟೆ ಹೊಡಿಬೇಕು, ಒಂದು ಎಡೆ ಕುಂಟೆ ಆದಮೇಲೆ ಸ್ವಲ್ಪ 25%, 50% ಮೊದಲೇ ಕೊಟ್ಟಿರ್ತೀವಿ, ಇನ್ನು 25% ಫಸ್ಟ್ನೇ ಎಡೆ ಕುಂಟೆ ಆದಮೇಲೆ ಮತ್ತೆ ಎರಡನೇ ಎಡೆ ಕುಂಟೆ ಆದಮೇಲೆ 25% ಅಷ್ಟು ಸಾರಜನಕನ ಕೊಡಬೇಕು. ನಾನು ಏನಿದೆ 60 ಕೆಜಿಯಷ್ಟು ಸಾರಜನಕನ ನೀವು ಡಿವೈಡ್ ಮಾಡಿಕೊಂಡು ಮೂರು ಹಂತದಲ್ಲಿ ಕೊಡಬೇಕು. ಅದರ ಜೊತೆಗೆ ಈಗ ಗೊಬ್ಬರದ ಜೊತೆಗೆ ನಾವು ಆದಷ್ಟು ಈಗ ಸಾಮಾನ್ಯವಾಗಿ ನಾವು ನೋಡಿದ್ರೆ ಹತ್ತಿ ಬೆಳೆ ತುಂಬಾನೇ ಪೌಷ್ಟಿಕಾಂಶ ಬೇಕಾಗುತ್ತೆ, ಅದಕ್ಕೆ ಜೊತೆಗೆ ನಾವು ಈ ಕಾಯಿ ಅಥವಾ ಹೂವು ಎಲ್ಲ ಉದುರ್ತವೆ. ಉದುರಿದಾಗ ಏನಾಗುತ್ತೆ, ನಾವು ಸಾಮಾನ್ಯವಾಗಿ ನಾವು ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾಕೆ ಉದುರುತ್ತೆ ಅಂದ್ರೆ ಈಗ ನಾವು ನೋಡಿ ತೇವಾಂಶ ಕಡಿಮೆ ಆದ್ರೆ ಅಥವಾ ವಾತಾವರಣದಲ್ಲಿ ಮೋಡ ಕವಿದ ವಾತಾವರಣ ಇದ್ರೆ ಅಥವಾ ನೀರಿನ ಮಳೆ ಜಾಸ್ತಿ ಆದ್ರೆ ತೇವಾಂಶ ಜಾಸ್ತಿ ಆದ್ರೆ ಹೂ ಉದುರುತ್ತೆ, ಕಾಯಿ ಎಲ್ಲ ಉದುರುತ್ತೆ. ಆದಷ್ಟು ನಾವು ಏನ್ ಮಾಡ್ಬೇಕು, ಒಂದ್ ಗಿಡಕ್ಕೆ ಅಟ್ಲೀಸ್ಟ್ ಏನಿಲ್ಲ 35-40 ಕಾಯಿಗಳನ್ನ ಉಳಿಸ್ಕೊಂಡ್ರೆ ಅಥವಾ ಹೂಗಳನ್ನು ಉಳಿಸ್ಕೊಂಡಿದ್ದೆ ಅದರಲ್ಲಿ ತುಂಬಾ ಚೆನ್ನಾಗಿ ಇಳುವರಿ ಬರಬಹುದು. ಅದಕ್ಕೆ ನಾವು ಪೂರಕವಾಗಿ ಪೋಷಕಾಂಶ ನಿರ್ವಹಣೆ ಮತ್ತು ನೀರಿನ ಕರೆಕ್ಟ್ ಆಗಿ ಸರಿಯಾದ ಪ್ರಮಾಣದಲ್ಲಿ ಹೆಚ್ಚು ಮಾಡಬಾರ್ದು ಅಥವಾ ಕಡಿಮೆನೂ ಆಗಬಾರ್ದು, ಅವಾಗ ನಿಯಂತ್ರಣ ಮಾಡಬೇಕು. ಅದರ ಜೊತೆಗೆ ಈ ಪ್ಲಾನ್ ಆಫ್ ಫಿಕ್ಸ್ ಅಂತ ಸಿಗುತ್ತೆ, ಪ್ಲಾನ್ ಆಫ್ ಫಿಕ್ಸ್ ಹೂ ಬಂದ ಸಮಯ ಅಥವಾ ಹೂ ಬರೋಕ್ಕಿಂತ ಮುಂಚೆ ಲೀಟರಿಗೆ 1 ಮಿಲಿ 4.5 ಮಿಲಿಗೆ ಮಿಶ್ರಣ ಮಾಡಿ ಹೂ ಬರೋಕ್ಕಿಂತ ಮುಂಚೆ ಒಂದ್ಸರಿ, ಹೂ ಬಂದ್ಮೇಲೆ ಒಂದ್ಸರಿ ಸಿಂಪಡಣೆ ಮಾಡಿದ್ದೆ ಆದಲ್ಲಿ ಈ ಹೂವು ಕಾಯಿ ಉದುರೋದನ್ನ ಕಡಿಮೆ ಮಾಡಬಹುದು. ಇದು ಪ್ಲಾನ್ ಆಫ್ ಫಿಕ್ಸ್ ಸ್ಪ್ರೇ ಮಾಡೋದು ನಿಮಗೆ ಸಿಗಲಿಲ್ಲ, ಸರಿಯಾದ ಸಮಯಕ್ಕೆ ಇದಾಗಲಿಲ್ಲ ಅಂದರೆ ನೀವು ಯೂರಿಯಾನ ಸಿಂಪಡಣೆ ಮಾಡ್ಬೋದು. ಅದು ಸಾಮಾನ್ಯವಾಗಿ ನಾವು 2% ಅಂದರೆ 1 ಲೀಟರ್ ನೀರಿಗೆ 20 ಗ್ರಾಮ್ ಅಷ್ಟು ನೀವು ಮಿಶ್ರಣ ಮಾಡಿ ಅದನ್ನು ಹೂ ಬರೋಕ್ಕಿಂತ ಮುಂಚೆ ಮತ್ತು ಹೂ ಬಂದ ಮೇಲೆ ಕೂಡ ಸಿಂಪಡಣೆ ಮಾಡ್ಬೋದು. ಅಥವಾ ನಾವು ರೈತ ಬಾಂಧವರು ಏನಂದರೆ ಈಗ ನೀರಿನ ಕೊರತೆ ಆಯಿತು ಅಥವಾ ಮಳೆ ಬರೋ ಸ್ವಲ್ಪ ತಡವಾಯಿತು ಅಂದರೆ ಸ್ವಲ್ಪ ಬೆಳೆ ಎಲ್ಲ ಸ್ವಲ್ಪ ಒಣಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಯೂರಿಯಾನ ಸಿಂಪಡಣೆ ಮಾಡೋದ್ರಿಂದ ನಮಗೆ ಈ ಬೆಳೆಯ ಒಂದು 10-15 ದಿವಸ ತಡ್ಕೊಡುತ್ತೆ. ಯೂರಿಯಾ ಸಿಂಪಡಣೆ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಅದಕ್ಕೆ ಬೆಳೆ ಯಾವ ಹಂತ ಇದ್ರೂ ಕೂಡ 2% ಪ್ರಮಾಣದಲ್ಲಿ ಯೂರಿಯಾನ ಸಿಂಪರಣೆ ಮಾಡಬೇಕು. ಅದರ ಜೊತೆಗೆ ಪ್ಲಾನೋಫಿಕ್ ಸಿಕ್ಕರೆ ಅದನ್ನು ಕೂಡ ಸಿಂಪರಣೆ ಮಾಡಬಹುದು. ಹತ್ತಿಯಲ್ಲಿ ತಾವು ಹೇಳಿದ್ರೆ ಸಾಲಿನಿಂದ ಸಾಲಿಗೆ 3 ಅಡಿ, ಗಿಡದಿಂದ ಗಿಡಕ್ಕೆ 3 ಅಡಿಯನ್ನ ಬೀಜ ನಾಟಿ ಮಾಡಬೇಕು ಅಂತ ಹೇಳಿ, ಕೆಲವರಿಗೆ 4 ಅಡಿನೂ ಇಡ್ತಾರಂತ ತಾವು ಹೇಳಿದ್ರೆ, ಈ ಮಧ್ಯೆ ಸಾಕಷ್ಟು ಅವರಿಗೆ ಸ್ಥಳ ಇರುತ್ತೆ. ಇಂಥ ಒಂದು ಸ್ಥಳದಲ್ಲಿ ಬೇರೆ ಏನಾದರೂ ಅಂತರ ಬೆಳೆಗಳನ್ನ ಬೆಳಿಲಿಕ್ಕೆ ಸಾಧ್ಯ ಇತ್ತ ಅಂದ್ರೆ, ಕಡಿಮೆ ಅವಧಿಯ ಅಂತರ ಬೆಳೆಗಳನ್ನ ಬೆಳಿಲಿಕ್ಕೆ ಸಾಧ್ಯ ಇದೆಯಾ? ಈಗ ನಾವು ನೋಡ್ತಕ್ಕಂಥದ್ರೆ ಹತ್ತಿ ಮೊದಲು ಬಿತ್ತನೆಗಿಂತ ಕಟಾವು ತನಕ ಸ್ವಲ್ಪ ಅಂದರೆ ಹೂ ಬರೋ ತನಕ ಸ್ವಲ್ಪ ಗ್ಯಾಪ್ ಇರುತ್ತೆ. ಬೆಳೆ ಜಾಸ್ತಿ ಹೈಟಲ್ಲಿ ಬೆಳೆಯಲ್ಲ, ಆಮೇಲೆ ಅಂತರದಲ್ಲಿ ತುಂಬಾ ಜಾಗ ಉಳ್ಕೊಂಡಿರ್ತದೆ. ನಾವು ಸಾಮಾನ್ಯವಾಗಿ ಯಾವುದೇ ಬೆಳೆ, ಈಗ ತರಕಾರಿ ಬೆಳೆ ಇರ್ಬೋದು ಅಥವಾ ಸೊಪ್ಪಿನ ಬೀಜದ್ದು, ಇವೆಲ್ಲನ ನಾವು ಅಂತರ ಬೆಳೆಯಾಗಿ ಮಾಡ್ಕೋಬಹುದು. ಅದರ ಜೊತೆಗೆ ಈಗ ಏನಾಗಿದೆ, ನಾವು ಹತ್ತಿ ಬೆಳೀತಕ್ಕ ಸಾಲುಗಳಲ್ಲಿ ಅಂತರ ಬೆಳೆಯಾಗಿ ಈಗ ಅವರೇ ಹಾಕ್ಬೋದು. ನಾವೆಲ್ಲ ಮೊದಲೆಲ್ಲ ನಾವು ನೋಡ್ತಕ್ಕಂಥದ್ದೇನು, ಅವರೇ ಭಾಳ ಚೆನ್ನಾಗಿ ಸೊಗಡಿರ್ತಕ್ಕಂಥ ಲೋಕಲ್ ಅಂದರೆ ಸ್ಥಳೀಯ ತಳಿಗಳನ್ನು ಹಾಕ್ತಿದ್ರು. ಈಗೇನಾಗಿದೆ, ಬೇರೆ ದ್ವಿದಳ ಧಾನ್ಯದ ಬೆಳೆಗಳು, ಇವಾಗ ಹೆಸರು ಹಾಕ್ಬೋದು ಅಥವಾ ಉದ್ದ ಹಾಕ್ಬೋದು ಅಥವಾ ಅವರೇ ಹಾಕ್ಬೋದು. ಅದರ ಜೊತೆಗೆ ತೊಗರಿ ಬೆಳೆನೂ ಕೆಲವರು ಹಾಕ್ತಾರೆ. ಮತ್ತು ಮುಂದೆ ಸ್ವಲ್ಪ ಕಷ್ಟ ಆಗುತ್ತೆ ಹಾರ್ವೆಸ್ಟ್ ಮಾಡಿದಾಗ, ತೊಗರಿಗಿಂತ ಬೇರೆ ಈ ಸಣ್ಣ ಏನೋ ಡ್ವಾರ್ಫ್ ವೆರೈಟಿ ಅಂದರೆ ಗಿಡ್ಡ ಬೆಳೆಗಳನ್ನು ಹಾಕಿ ತುಂಬಾ ಚೆನ್ನಾಗಿ ಬೆಳಿಬೋದು. ಅಂತರ ಬೆಳೆಯಾಗಿ ಬೆಳೆದಿದೆ, ನಾವು ಈ ಜಾಗನ ಕರೆಕ್ಟಾಗಿ ಬಳಸ್ಕೋಬೋದು. ಅದ್ರ ಜೊತೆಗೆ ಇಳುವರಿನೂ ಕೂಡ ಹೆಚ್ಚಿಸ್ಬೋದು, ಆದಾಯನೂ ಕೂಡ ಹೆಚ್ಚಿಸ್ಬೋದು. ಇವನ್ನು ಅಂತರ ಬೆಳೆಯಾಗಿ ಮಾಡ್ಕೋಬೋದು. ವಿಶೇಷವಾಗಿ ಅವರೇ ಬೆಳೆನ ತುಂಬಾ ಚೆನ್ನಾಗಿ ಹಾಕ್ತಾರೆ, ಆ ಬೆಳೆನ ಹಾಕಿದ್ದೆ ಅದರಲ್ಲಿ ತುಂಬಾ ಚೆನ್ನಾಗಿ ನಮಗೆ ಇಳುವರಿನೂ ಕೊಡುತ್ತೆ. ಹತ್ತಿ ಜೊತೆಗೆ ಲಾಭದಾಯಕವಾದ ಅಂತರ ಬೆಳೆ. ಈ ಹತ್ತಿ ಬಿಡಿಸುವಂತ ಸಮಯದಲ್ಲಿ ಏನು ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಸರ್? ಅದರಲ್ಲಿ ಏನಾದರೂ ಈ ಗ್ರೇಡಿಂಗ್ ಮಾಡೋಂಥ ಸಂದರ್ಭ ಬರುತ್ತಾ ಹತ್ತಿ ಬಿಡಿಸೋದು? ಈಗ ನಾವು ನೋಡ್ತಕ್ಕಂಥ ಹತ್ತಿ ಬೆಳೆ ಸಾಮಾನ್ಯವಾಗಿ ಈಗ ಕೂಲಿ ಆಳುಗಳನ್ನು ಬಳಸ್ಕೊಂಡು ನಾವು 3-4 ಹಂತಗಳಲ್ಲಿ ಹತ್ತಿನ ನಾವು ಕಟಾವು ಮಾಡ್ತೀವಿ. ಸೊ ಮೊದಲನೇದು ಸ್ವಲ್ಪ ಇಳುವರಿ ಕಡಿಮೆ ಬರುತ್ತೆ, 2-3 ತುಂಬಾ ಚೆನ್ನಾಗಿ ಬರುತ್ತೆ. ಈಗ BT ಹತ್ತಿ ಬಳಸೋದ್ರಿಂದ ಏನಾಗುತ್ತೆ, ನಮಗೆ BT ಹತ್ತಿ ಎಲ್ಲಿ ಈಗ ಕಾಯಿಕೊರಕದ ಬಾಧೆ ತುಂಬಾ ಕಡಿಮೆ ಇರ್ತದೆ. ಈ ದೃಷ್ಟಿಯಿಂದ ಕಾಯಿಕೊರಕದ ಬಾಧೆನ ನಾವು ಆದಷ್ಟು ಕಂಟ್ರೋಲ್ ಮಾಡಿಕೊಂಡು ಔಷಧಿಗಳನ್ನು ಕರೆಕ್ಟಾಗಿ ನಾವು ಈ ರಸ ಇರುವ ಕೀಟನಾಶಕಗಳನ್ನು ಬಳಸಿ ಅದನ್ನು ನಾವು ಕಂಟ್ರೋಲ್ ಮಾಡಿಕೊಂಡೆ, ಅದರಲ್ಲಿ ಹುಳ ಅದ್ರ ಏನ್ ಪಿಂಕ್ ಬೋಲ್ ವರ್ಮ್ ಅಂತೀವಿ ಅದನ್ನು ಕಂಟ್ರೋಲ್ ಮಾಡಿದ್ದೆ, ಅದರಲ್ಲಿ ಕ್ವಾಲಿಟಿ ಹತ್ತಿ ಬರುತ್ತೆ. ಅದನ್ನು ಈಗ ನಾವೆಲ್ಲ ಗ್ರೇಡಿಂಗ್ ಮಾಡೋದು. ಸಾಮಾನ್ಯವಾಗಿ ನಾವು ಫಸ್ಟ್ ಚೆನ್ನಾಗಿ ಬರಿರ್ತಕ್ಕಂಥ ಹತ್ತಿಗಳನ್ನು ಏನು ಕಟಾವು ಮಾಡಿರ್ತೀವಿ ಅದನ್ನು ಒಂದು ಕಡೆ ಇಟ್ಕೊಂಡು, ಈ ಸ್ವಲ್ಪ ಪಿಂಕ್ ಬೋಲ್ ವರ್ಮ್ ಇರ್ತಕ್ಕಂಥ ಹತ್ತಿ ಇದೆ ಅದನ್ನು ಸ್ವಲ್ಪ ಏನಾರ ಒಳಗೆ ಹುಳ ಹೊಡೆದಿರ್ತಕ್ಕಂಥದ್ದು ಅಥವಾ ಬೇರೆ ಏನಿದ್ರೆ ಅದನ್ನು ಸಪ್ರೇಟ್ ಆಗಿ ಇಟ್ಟಿದ್ದೆ. ಅದರಲ್ಲಿ ಚೆನ್ನಾಗಿಟ್ಟಿರೋದು ತುಂಬ ಮಾರ್ಕೆಟಿಗೆಲ್ಲ ಪ್ರೈಸ್ ಚೆನ್ನಾಗಿ ಬರುತ್ತೆ. ಈ ಸ್ವಲ್ಪ ಏನಾರ ಆ ಹುಳದ ಏನಾರ ಒಳಗೆ ಏನಾರು ತಿಂದಿದ್ದೆ ಅದರಲ್ಲಿ ಅಂತ ಹತ್ತಿಯನ್ನು ಸಪ್ರೇಟ್ ಆಗಿಟ್ಟು ಅದು ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ. ಈ ತರ ಸಾರ್ಟ್ ಔಟ್ ಮಾಡಬಹುದು, ಗ್ರೇಡಿಂಗ್ ಮಾಡಿಕೊಂಡು ನಾವು ಹತ್ತಿನ ಮಾರಿದ್ದೆ ಅದರಲ್ಲಿ ಮಾರ್ಕೆಟಲ್ಲಿ ಪ್ರೈಸ್ ಸಿಗುತ್ತೆ. ಇದನ್ನು ಮಾಡಿದ್ದೆ ಅದರಲ್ಲಿ ರೈತರು ಅನುಕೂಲ ಆಗುತ್ತೆ. ರೈತ ಬಾಂಧವರಿಗೆ ನಾವು ಏನು ಹೇಳ್ತಿದ್ದೀವಿ ಇದನ್ನು ಎಲ್ಲದೂ ಮಿಕ್ಸ್ ಮಾಡಿಬಿಡ್ತಾರೆ ಒಂದೊಂದ್ಸರಿ, ಆ ಥರ ಮಾಡಬಾರ್ದು. ಅವರು ಮಾಡಿದ್ದೆ ಅದರಲ್ಲಿ ನಮಗೆ ಒಟ್ಟಾರೆ ಟೋಟಲ್ ಬಂದಾಗ ಪ್ರೈಸ್ ಅದೇನು ಮಾರ್ಕೆಟ್ ಪ್ರೈಸ್ ಏನಿದೆ ತುಂಬಾ ಡೌನ್ ಆಗುತ್ತೆ. ಇದನ್ನು ಗಮನ ಹರಿಸ್ಬೇಕಿದ್ರೆ ತುಂಬ ಒಳ್ಳೆಯದು. ನಮ್ಮ ಹತ್ತಿ ಬೆಳೆದಂತ ರೈತರು ಕೆಲವೊಂದು ಸಮಯದಲ್ಲಿ ಮಾರ್ಕೆಟ್ನಲ್ಲಿ ರೇಟ್ ಇರೋದಿಲ್ಲ, ಅಂತ ಟೈಮ್ನಲ್ಲಿ ಅವರು ಅದನ್ನ ಮನೆಯಲ್ಲೇ ಸ್ಟೋರ್ ಮಾಡ್ಕೊಂತಾರೆ. ಈ ಸಂದರ್ಭದಲ್ಲಿ ಏನು ಒಂದು ಮುನ್ನೆಚ್ಚರಿಕೆಗಳನ್ನು ಅನುಸರಿಸಬೇಕಾಗುತ್ತೆ ಸರ್? ಸಾಮಾನ್ಯ ಮಾರ್ಕೆಟಲ್ಲಿ ಪ್ರೈಸ್ ಚೆನ್ನಾಗಿ ಬರಲಿಲ್ಲ, ಬಹಳ ಡೌನ್ ಇದೆ ಅಂದರೆ, ನೀವು 2 ಅಥವಾ 3 ನೀವೇನು ಕಣದಲ್ಲಿ ಒಂದು ಸ್ವಲ್ಪ ಎಲ್ಲ ಹರಡ್ಬಿಟ್ಟು ಅದನ್ನು ಒಣಗಿಸಿ ಕ್ಲೀನಾಗಿ ಪ್ಯಾಕ್ ಮಾಡಿ ಇಟ್ಕೊಂಡು ನೀವು 2-3 ನೀವು ಮನೆಯಲ್ಲೇ ಕ್ಲೀನಾಗಿ ಇಟ್ಕೋಬೇಕು, ಇಟ್ಕೋಬಹುದು, ಅದನ್ನು ಏನು ಪ್ರಾಬ್ಲಮ್ ಇಲ್ಲ. ಆಮೇಲಿಂದ ಈ ಸ್ವಲ್ಪ ಒಣಗಿಸ್ಬೇಕು ಅವಾಗವಾಗ, ಒಂದು 15-20 ದಿವಸಕ್ಕೆ ಒಂದ್ಸರಿ ಒಣಗಿಸಿ ನಾವು ಮತ್ತೆ ಗೋಣಿಚೀಲದಲ್ಲಿ ಅದನ್ನು ಪ್ಯಾಕ್ ಮಾಡಿ ಮಾರ್ಕೆಟಿಗೆ ಯಾವಾಗ ರೇಟ್ ಚೆನ್ನಾಗಿ ಯಾವಾಗ ಬರುತ್ತೋ ಅವಾಗ ನಾವು ಮಾರುಕಟ್ಟೆ ಮಾಡಿದ್ದೆ. ಅದರಲ್ಲಿ ತುಂಬಾ ನಮಗೆ ಲಾಭದಾಯಕ ಅಂತ. ಆಮೇಲೆ ಅದನ್ನು ಸ್ಟೋರ್ ಮಾಡ್ಬೋದು, ಅದನ್ನು ಇದರಲ್ಲಿ ಸ್ಟೋರ್ ಮಾಡಿಕೊಂಡು ಮತ್ತೆ 2-3 ಆದಮೇಲೆ ನಾವು ಬಳಸಿದ್ದೆ ಅದರಲ್ಲಿ ಯಾವುದೇ ಥರ ಏನೂ ತೊಂದರೆ ಇಲ್ಲ, ಅದೇನು ಹಾಳಾಗಲ್ಲ. ಇದನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡು ರೈತರು ಬಂದರು ಅದನ್ನು ಮಾರ್ಕೆಟಿಗೆ ತೊಗೊಂಡೋದ್ರೆ ರೇಟು ತುಂಬ ಚೆನ್ನಾಗಿ ಬರುತ್ತೆ, ನಮಗೆ ಒಟ್ಟಾರೆ ಲಾಭನೂ ಚೆನ್ನಾಗಿ ಬರುತ್ತೆ. ತುಂಬ ಧನ್ಯವಾದ ಸರ್, ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸ್ಕೊಟ್ರಿ. ಹತ್ತಿ ಬೆಳೆಯ ಒಂದು ಬೇಸಾಯ ಕ್ರಮಗಳಂದರೆ ಯಾವ ರೀತಿ ಭೂಮಿ ಸಿದ್ಧತೆ ಹೇಗೆ ಮಾಡ್ಬೋದು, ಗೊಬ್ಬರ ಮತ್ತು ನೀರು ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯ ನಾವು ನಮ್ಮ ರೈತರಿಗೆ ತಲುಪಿಸಿದ್ದೀವಿ ಅಂತ ಅಂದ್ಕೊತೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದ ರೈತ ಬಂಧುಗಳು. ಇದುವರೆಗೆ ಮುಂಗಾರು ಹಂಗಾಮಿನ ಹತ್ತಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಹಿರಿಯರು